ಪರವಾಗಿ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ. ನಮಸ್ಕಾರ ಸರ್. ನನ್ನ ಹೆಸರು ಮಲ್ಲಪ್ಪ ಸರ್. ಬೆಳೆ ಇವು ಮೆಕ್ಕೆಜೋಳ ಹಾಕಿ ನಾಲ್ಕು ಎಷ್ಟು 5 ಕೆಜಿ 3 ಕೆಜಿ ಹಂಗೆ ಹೋಗ್ದವ ಸರ್. ಮೊದಲು ಮಡಿಕೆ ಹೊಡೆದು ಬಿತ್ತಿ ಉಂಟೆ ಸಾಲ ಬಿಟ್ಟು ಆಮ್ಯಾಕ ನೀರು ಮಾಡಿ ನೀರು ಕಟ್ಟಿ ಕಡ್ತು ಸರ್. ಕಟ್ಟಿದ ಮ್ಯಾಕ ಆಮ್ಯಾಕ ಮತ್ತೆ ಅವು ಇದು ಮಾಡಿ ಮತ್ತೆ ಈಗ ಒಂದು ವಾರ ಬಿಟ್ಟು ಒಂದು 8 ದಿವಸ ಬಿಟ್ಟು ನೋಡಿ ಸ್ವತ್ತು ಹಾಕ್ತು ಸಾಲ ಹಿಡ್ದು ಹಾಕಿದ ಮ್ಯಾಕ ಮತ್ತೆ ಅರಗದು. ಮಲಪ್ಪರ ತಮಗೆ ಇರುವಂಥ ಭೂಮಿ ಎಷ್ಟು ಮತ್ತು ಆ ಭೂಮಿಯಲ್ಲಿ ಏನೇನು ಬೆಳೆ ಬೆಳೀತೀರಿ ತಾವು? ಹತ್ತಿ ಬೆಳಿತೀವಿ ಸರ್. ಹತ್ತಿ ಬೆಳಿತೀವಿ, ಆಮ್ಯಾಕ ಮೆಕ್ಕೆಜೋಳ ಬೆಳಿತೀವಿ. ಆಮ್ಯಾಕ ಒಂದು ಎಕ್ರಿಗೆ 34,000 ರೂಪಾಯಿ ಬರ್ತೈತೆ ಸರ್. ಮೆಕ್ಕೆಜೋಳಕ್ಕ ಕಟು ಇದು ಹಾಕ್ಬೇಕು ಸತುವು, ಮತ್ತು ಎಲ್ಲ ಓಟು ತೆಗೆದಿಟ್ಟು ಮತ್ತು ಒಂದು 15-20,000 ಉಳಿತಾವೆ ಸರ್. ಮಲ್ಲಪ್ಪರ, ಈ ಮೆಕ್ಕೆಜೋಳವನ್ನು ಬೆಳಿತೀನಿ ಅಂತ ಹೇಳ್ತಾ ಇದ್ರೆ ತಾವು, ಮೆಕ್ಕೆಜೋಳವನ್ನು ತಾವು ಬಿತ್ತನೆ ಮಾಡಬೇಕಾದ್ರೆ ಭೂಮಿನ ಹೇಗೆ ಸಜ್ಜು ಮಾಡ್ಕೊಳ್ತೀರಿ, ಗೊಬ್ಬರನ ಹೇಗೆ ಚೆಲ್ತೀರಿ, ಮತ್ತು ಅಲ್ಲಿ ಸಾಲಿನಿಂದ ಸಾಲಿಗೆ ಅಂತರ ಬಿಡೋದ್ರಿಂದ ಯಾಕೆ ಬಿಡಬೇಕು, ಬಿಡೋದ್ರಿಂದ ಏನು ಲಾಭ? ಹೆಣ್ಮಕ್ಳು ಕೂಟ ಹಾಕ್ಸ್ತು ಸರ್, ಕಲಿಸಿಟ್ಬಿಡ್ತೀವಿ ಸದುವನ್ನ. ಹೆಣ್ಮಕ್ಳು ಕೂಟ ಒಂದು 2-3 ವಾರ ಬಿಟ್ಟು ಸಾಲ ಹಿಡ್ದು ಹಾಕ್ಯಂತ ಹೋಗ್ತಾರೆ ಸರ್. ಹಾಕಿದ ಮ್ಯಾಕೆ ಮತ್ತೆ ನಾವು ನೀರು ಕುಂಟೆ ಹರಿಗೆ ಮತ್ತೆ ನಾವು ನೀರು ಕಟ್ತೀವಿ ಸರ್. ನೀರು ಎಷ್ಟು ದಿನಗಳಿಗೊಮ್ಮೆ ಕೊಡ್ತೀರಿ, ಮತ್ತು ಅಲ್ಲಿ ಯಾಕೆ ಅನ್ನೋ ನೀರಿನ ವ್ಯವಸ್ಥೆ ಅಷ್ಟೊಂದು ಮುಖ್ಯವಾಗಿರ್ತವೆ? ಒಂದು 5 ದಿನ ಬಿಟ್ಟು ನೀರು ಕಟ್ತೀವಿ ಸರ್. ನೀರು ಕಟ್ಟಿದ ಮ್ಯಾಕೆ ಆಮ್ಯಾಕೆ ಒಂದು 8-10 ದಿವಸ ಬಿಡೋದು, ಮತ್ತು ಸೊದು ಹಾಕಿ ಕಲಿಸಿ ಮತ್ತೆ ಕುಂಟೆಲಿ ಹರಿಗೆ ಮತ್ತೆ ಮಾಡ್ಕೊಬೇಕು ಸರ್. ಈ ಮೆಕ್ಕೆಜೋಳಕ್ಕೆ ಸಾಕಷ್ಟು ರೋಗಗಳು ಮತ್ತು ಕೀಟಗಳು ಬರೋ ಸಹಜ. ಬಂದಂಥ ಸಂದರ್ಭದಲ್ಲಿ ಇಂಥ ರೋಗ ಬಂದಿದೆ, ಇದಕ್ಕಿಂತ ಔಷಧಿಯನ್ನು ಇಂಥ ಒಂದು ಸಿಂಪರಣ ಕ್ರಮಗಳನ್ನು ಅನುಸರಿಸ್ಬೇಕು ಅನ್ನೋಂಥದ್ದು ಹೇಗೆ ಗೊತ್ತಾಗುತ್ತೆ ತಮಗೆ? ಅದಕ್ಕೆ ಏನು ಇದು ಮಾಡಿದ್ರನ ಎಣ್ಣೆ ತಗೊಂಬಂದು ಹೊಡೆದಿವಿ ಸರ್. ಒಳ್ಳೆ ಹೊಡೆದ್ರನ ಅವು ಗರಿ ಮೇಲೆ ಇಷ್ಟು ಮಾಡಿ ಇಷ್ಟು ಮಟ ಅವು ಇದು ಏರಿದಂಗೆ ಏರಿ ಹುಳ ಒಳಗೆ ತೂತ್ ಕೆಡಿ ಕೆಡಿ ಕೆಡಿ ತೆನೆ ಬಿಡ್ತಾವಲ್ಲ ಸರ್. ಅವಾಗ ತೆನೆನ ಕೊಡ್ದಿಟ್ಟು ಎಲ್ಲ ನಲ್ಕನ ಕೆಡಿ ಬಿಡ್ತೈತೆ, ಸೂರ್ಯಂಗೆನ ನಲ್ಕ ಬಿದ್ದುಬಿಡ್ತಾವೆ. ಇದಕ್ಕೆ ಯಾರನ್ನು ಸಂಪರ್ಕ ಮಾಡಿದ್ರೆ, ಯಾರಿಗಾದ್ರೂ ತೋರಿಸಿದ್ರೆ, ಅಥವಾ ಹೇಗೆ ಇದನ್ನು ನಿವಾರಣೆ ಕ್ರಮವನ್ನು ಅನುಸರಿಸ್ತೀರಿ? ಅವ್ರು ಎಣ್ಣೆ ಕೊಡೋರನೇ ಅವ್ರು ತಕ್ಕ ಹೋಗಿರ್ತಾವ್ರು ಸರ್. ಅವರು ಬಂದು ಎಲ್ಲ ಚೆಕ್ ಮಾಡಿ ಓಟ ಇಲ್ಲಿ ಎಲ್ಲ ಮೀಟಿಂಗ್ ಮಾಡಿ ಇಂಥ ಎಣ್ಣೆ ಹೊಡಿಬೇಕು ಇಂಥ ಬಿಡಬೇಕು ಅಂತ ಎಣ್ಣೆ ತಗೊಂಬಂದು ಹೊಡಿದೀವಿ ಸರ್. ಅವಾಗ ಸ್ವಲ್ಪ ಕಂಟ್ರೋಲ್ ಆಗಿ ಸ್ವಲ್ಪ ಅವಾಗ ಕಮ್ಮಿ ಆಗ್ತಾವೆ. ಹೀಗೆ ಈ ಮೆಕ್ಕೆಜೋಳವನ್ನು ನಾವು ಸರಿಯಾದ ಸಮಯಕ್ಕೆ ಬಂದಂಥ ರೋಗಗಳನ್ನು ಮತ್ತು ಕೀಟಗಳನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡಿದ ನಂತರದಲ್ಲಿ ಇಲ್ಲಿ ನೀರಿನ ವ್ಯವಸ್ಥೆ ಕೂಡ ಅಷ್ಟೇ ಸಮರ್ಪಕವಾಗಿ ನಿರ್ವಹಣೆ ಮಾಡಿದ ತಾವು, ಎಷ್ಟು ದಿನಗಳ ನಂತರದಲ್ಲಿ ಈ ತೆನೆ ಕಾಳುಗಟ್ಟಲಿಕ್ಕೆ ಬಿಡುತ್ತೆ, ಗಟ್ಟಿ ಆದ ನಂತರ ತೆನೆ ಮುರಿದು ಅಲ್ಲಿ ಕಣದ ವ್ಯವಸ್ಥೆ ಇದನ್ನೆಲ್ಲ ಹೇಗೆ ಮಾಡ್ತೀರಿ? 2 ತಿಂಗಳ ಮೇಲೆ ಶುರು ಆಗ್ತಾವೆ ತೆನೆ ಬಿಟ್ಟು ಮ್ಯಾಕ ಅವು, ಆಮ್ಯಾಕೆ ಹುಳ ಶುರು ಮಾಡ್ಕೊಂಬಿಡ್ತಾವೆ ತೆನೆ ಕೊರ್ದ ಮ್ಯಾಕ. ಮತ್ತು ನಾವು 3-6 ತಿಂಗಳಿಗೆ ತೆನೆ ಮುರಿದು ಹಾಕ್ಯಂದು ಜಿನ್ನ ಆಡ್ಕೊಂಡು ಇದು ಮಾಡ್ತೀವಿ. ಒಂದು ವರ್ಷದ ಬೆಳೆಗೆ ಎಷ್ಟು ಖರ್ಚು ತಗಲುತ್ತೆ, ಮತ್ತು ಆ ಖರ್ಚು ವೆಚ್ಚ ಎಲ್ಲ ತೆಗೆದ ನಂತರ ಉಳಿಯುವಂಥ ಆದಾಯ ಮೆಕ್ಕೆತೆನೆ ಜೋಳದಿಂದ? ಇನ್ನು ಒಂದು 40,000 ಬರ್ತೈತೆ ಸರ್. 40,000 ಬಂದ ಮ್ಯಾಕೆ ಮತ್ತು ಒಂದು 20,000-25,000 ಅದಕ್ಕೆ ಹೋದ್ರೆ ಮತ್ತು ಒಂದು 15,000 ಹಂಗೆ ನೆಮ್ಮಿಗೆ ಉಳಿತಾವೆ. ಈ ಮೆಕ್ಕೆಜೋಳ ಬೆಳೆ ಅಲ್ಲದೇ ಇನ್ನೂ ಏನೇನು ಬೆಳೆ ಬೆಳಿತೀರಿ ತಾವು? ಇವು ಮೆಸಿನ್ ಗಿಡ ಬೆಳಿತೀವಿ ಸರ್. ಮೆಸಿನ್ ಗಿಡ ಬೆಳೆದ್ಮ್ಯಾಕೆ ಅವು ಮತ್ತು ಬೀಜ ತಗೊಂಬಂದು ಸಾಲ ಬಿಟ್ಟು ಅವು ಇಟ್ಟು ಅವೆಲ್ಲ ಇದಾದ್ಮ್ಯಾಕೆ ಮತ್ತು ಅವು ರೋಗ ಕೂಡ ತಡೆದ್ಬಿಡ್ತಾವೆ ಸರ್. ಬೆಳೆ ತೇನೆ ಇದಾದಂಗಾಗಿ ಹುಳ ಕೂಡ ಕೊರ್ದು ಬಿಡ್ತಾವೆ ಸರ್. ಮೆಣಸಿನ ಬೆಳೆಯನ್ನು ಬೆಳೀಲಿಕ್ಕೆ ಭೂಮಿನ ಹೇಗೆ ಸಜ್ಜು ಮಾಡಿಕೊಡ್ತೀರಿ, ಹೇಗೆ ಅಲ್ಲಿ ನಾಟಿ ಕ್ರಮನಲ್ಲಿ ಅನುಸರಿಸ್ತೀರಿ? ಎಲ್ಲ ಮಡಿಕೆ ಹೊಡೆದು ಇಟ್ಟು ಎಲ್ಲ ಸಾಲು ಬಿಟ್ಟು ಎಲ್ಲ ಕೆಂಪು ಮಡಿಕೆ ಎಲ್ಲ ಇದು ಮಾಡಿ ಅವೆಲ್ಲ ಸತುಪಾತು ಹಾಕಿ ಎಲ್ಲ ಉದುರಿಸಿ ಅವು ಏನು ಟಿಮೆಟೊಗಳಿಗೆ ಅವೆಲ್ಲ ಹಾಕಿ ಏ ಮಾಡಾಟ ಇದು ಮಾಡಿದ್ವು ಸರ್. ಅಲ್ಲಿಗೆ ಆದ್ರೆ ನಾವು ಬಿಳೆಕಾಯಿ ಬಂದುಬಿಡ್ತಾವೆ. ಬಿಳೆಕಾಯಿ ಬಂದ ಮ್ಯಾಕೆ ಅವು ಏನು ಇದಾಗಲ್ಲ, ಇದಾದಂಗೆ ಆಗಿಬಿಡ್ತಾವೆ ಸರ್. ಅವು ತಾವು ಸಾಕಷ್ಟು ವರ್ಷಗಳಿಂದ ಈ ಒಂದು ಮೆಕ್ಕೆಜೋಳ ಇರ್ಬೋದು, ಮೆಣಸಿನ ಒಂದು ಬೆಳೆಯನ್ನು ಬೆಳೀತಾ ಇರುವಂಥ ಒಂದು ವ್ಯವಸ್ಥೆ ಬಹುದಿನಗಳಿಂದ ಸಾಗಿ ಬಂದಂಥದ್ದು. ಈ ಹಿಂದಿನ ದಿನಗಳಲ್ಲಿ ಯಾವ ವರ್ಷ ತಮಗೆ ಅತಿ ಹೆಚ್ಚು ಇಳುವರಿ ಆದಾಯ ಬಂದಿತ್ತು ತಮಗೆ? ಇದು ಇಳುವರಿ ಅಂದರೆ ಇದು ಸ್ವಲ್ಪ ಮೆಕ್ಕೆಜೋಳದಿಂದ ಬರ್ತೈತೆ ಸರ್. ಅದು ಮೆಕ್ಕೆಜೋಳ ಬಂದ ಮ್ಯಾಕೆ ತಡಿ ಈಗ ಒಂದು 3-4 ವರ್ಷ ಸ್ವಲ್ಪ ಪರ್ವಲ್ಲ ಮೆಕ್ಕೆಜೋಳದಾಗ ಹಂಗೆ ತಡೆ ಬೆಳಿತೀವಿ ಸರ್. ಈಗ ತಡಿಗೆ ಕಂಟ್ರೋಲ್ ಮಾಡ್ಕೊಂತ ಅದು ಮಾಡ್ಕೊಂತ ಎಣ್ಣೆ ಅದು ಇದು ಸ್ವಲ್ಪ ಕಮ್ಮಿ ಆಗ್ಯಾವ ಸರ್. ಅದಲ್ಲದೆ ಇನ್ನೂ ಏನೇನು ಬೆಳೆ ಬೆಳಿತೀರಿ ತಾವು? ಈ ಭತ್ತ ಕೂಡ ಬೆಳಿತೀವಿ ಸರ್. ಭತ್ತ ಕೂಡ ಬೆಳಿತೀವಿ. ಈಗ ಅದು ಬಡ್ಡೆ ರೋಗ ಬಂದಂಗೆ ಬಂದು ಈ ಗದ್ದೆ ಕೂಡ ಈ ಗಾಳಿ ಗೋತಂಬಿ ಬೆಳಕಂತ ಅಂದ್ಬಿಟ್ಟವ ಅವು ಗೋತಂಬಿ ಬಿದ್ದು ಈಗ ಅವು ಬಿಡ ಅವು ಕಾಡಿಗಾದಂಗೆ ಆಗಿ ಅವು ಎಲ್ಲ ಇದಾದಂಗೆ ಕರೆ ಕಾಳು ಬಂದ್ಬಿಡವು ಈಗ ಕರೆ ಕಾಳು ಬಂದು ಈಗ ಅವು ಏನು ನಾವು ರಾಶಿ ನಾಳೆ ಗದ್ದೆ ಕೊಯ್ದು ಗಡ್ಡೆ ಹಾಕ್ಯಂದ ಮ್ಯಾಗ ಅವು ಮತ್ತೊಂದು ತೂರ್ಬೇಕು ಕರೆ ಕಾಳು ಜಾಸ್ತಿ ಆಗಕ್ಕಂತ ಬಿಡೋದು. ಸಾಮಾನ್ಯವಾಗಿ ಯಾಕೆ ಇಂಥ ಒಂದು ರೋಗ ಬರ್ತವೆ ಅಂತ ಏನಾದರೂ ಯೋಚನೆ ಮಾಡಿದ್ರೆ ಅಥವಾ ಯಾರಿಗಾದರೂ ವಿಜ್ಞಾನಿಗಳಿಗೆ ರೈತ ಸಂಪರ್ಕ ಕೇಂದ್ರಕ್ಕೆ ಇಂಥವ್ರನ್ನ ಸಂಪರ್ಕ ಮಾಡಿ ಮಾಹಿತಿಯನ್ನು ಏನಾದರೂ ತಿಳ್ಕೊಂಡಿದ್ದೀರಾ? ಇದೊಂದು ಗಾಳಿ ಒಂದು ಐತೆ ಸರ್, ಇದು ಮಾಡ ಮುಚ್ಕೊಂಡು ಮಾಡ ಒಂದು ಬರಕಂತ ಬಿಡೈತೆ, ಗಾಳಿ ಒಂದು ಇದು ಗಾಳಿ ಬಿಟ್ಬಿಡೈತೆ. ಈ ಗಾಳಿಗೆ ಇದಾದಂಗೆ ಅದು ಒಂದು ಮಾಡ ಮುಚ್ಕೊಂಡು ಇದು ಹಿಂಗಾಗಿ ರೋಗ ಬಿಳೆ ಗೋಪಿ ಅವೆಲ್ಲ ಇದಾದಂಗಾಗಿ ಅವ್ರು ಅಕ್ಕಿ ಹುಳ ಆಡಿದಂಗೆ ಆಡಿ ಎಲ್ಲ ಇದು ರೋಗನ ಕೇಳೋಕಂತ ಬಿಡೈತೆ ಸರ್ ಇದು ಮಾಡಕ್ಕೆ. ಈ ಒಂದು ರೋಗಗಳನ್ನು ಸಮರ್ಪಕವಾಗಿ ವಿಜ್ಞಾನಿಗಳಿಗೆ ಮತ್ತು ರೈತ ಸಂಪರ್ಕ ಕೇಂದ್ರಕ್ಕೆ ಸಂಪರ್ಕ ಮಾಡಿ ಅಲ್ಲಿನ ಸೌಲಭ್ಯಗಳನ್ನು ತಾವು ಪಡೆದುಕೊಳ್ಬಹುದು. ಆ ಮಾಹಿತಿ ಕೂಡ ಸರ್ಕಾರ ತಮಗೆ ಸಾಕಷ್ಟು ಸೌಲಭ್ಯಗಳನ್ನು ನೀಡ್ತಾ ಇದೆ. ಈಗಾಗಲೇ ತಾವು ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯ ಲಾಭವನ್ನು ಕೂಡ ಪಡೆದುಕೊಂಡಿದ್ದೀರಿ ಅಂತ ಕೂಡ ಕೇಳ್ಪಟ್ಟೆ. ಹೇಗೆ ಈ ತಮಗೆ ಈ ಪ್ರಧಾನಮಂತ್ರಿಯ ಕಿಸಾನ್ ಮಾನ್ಧನ್ ಯೋಜನೆಯ ಲಾಭ ಹೇಗೆ ಸಿಕ್ತು ತಮಗೆ? ವರ್ಷಕ್ಕೆ 2,000 ರೂಪಾಯಿ ಬಂತು. ಪಾಣಿ ಮೇಲೆ ಹಾಕಿದ್ರು ಸರ್, ಒಂದು ಎಕರೆ ಒಂದೂವರೆ ಎಕರೆ ಭೂಮಿ ಮೇಲೆ ಇದನ್ನು ನೋಡಿ ಹಾಕಿದ್ರು ಸರ್. 600 ರೂಪಾಯಿ ನಿಮ್ಮ ಅಕೌಂಟಿಗೆ ಜಮಾ ಆಯಿತು, ಏನು ಅನ್ನಿಸ್ತು? ಯಾರು ಕೊಟ್ಟರು ಅಥವಾ ಎಲ್ಲಿಂದ ಬಂತು ಏನಾದರೂ ಯೋಚನೆ ಮಾಡಿದ್ರ? ಯಾರು ಏನಿಲ್ಲ ಸರ್, ಮತ್ತು ನಾವು ಇದು ರೈತರ ಮಾಹಿತಿ ಇದನ್ನು ಮೇಲಿಂದ ಅವ್ರು ನೋಡಿ ಹಾಕಿ ಇದು ಮಾಡಿದ್ರು. ರೈತರು ಮತ್ತು ಹಿಂಗೆ ಇದಾಗ್ತೈತೆ ಇದೆಲ್ಲ ಇದು ಮಾಡಿ ಎಲ್ಲ ಲಾಸ್ ಇದ ಆಗ್ಯಾರ, ಎಲ್ಲ ಕೆಟ್ಟು ಎಲ್ಲ ಇದು ಮಾಡಿ ಓಟು ಮಳೆ ತೋಟ ಗದ್ದೆ ಅವು ಎಲ್ಲ ಓಸೋತಿನ ಬಿದ್ದು ರೈತರನ್ನ ಒಂದೊಂದು ಇದು ಮಾಡಿ ಗಡ್ಡಿಗೆ ಇದು ಮಾಡ್ಬೇಕಂತ ಇದು ಮಾಡ್ಯಾರ. ಹೇಗೆ ಅನಿಸ್ತು ತಮಗೆ, ಖುಷಿ ಆಯ್ತಾ? ಖುಷಿ ಆಯ್ತು ಸರ್, ಈಗ ನಮಗಾದ್ರೆ ಈಗಾದ್ರೂ ಖುಷಿ ಆಯ್ತು ಸರ್, ಈಗ ನಮಗೆ ಎಷ್ಟೋ ಒಂದು ಸಂತೋಷ ಇದಾದಂಗೆ ಆದರು ಸರ್. ಈ ಬಾರಿ ಈ ಮೆಕ್ಕೆಜೋಳದಿಂದ ಎಷ್ಟು ಇಳುವರಿ ಬರ್ಬೋದು ಅಂತ ತಾವು ನಿರೀಕ್ಷೆ ಇಟ್ಕೊಂಡಿದ್ದೀರಿ? ಈಗ ಮೆಕ್ಕೆಜೋಳ ಅಂದರೆ ಈಗ ನಾವು 30 ಕ್ವಿಂಟಾಲು ಹಂಗೆ ಹಿಂಗೆ ಇಳುವರಿ ಈ ಬೇಸ ಬರೋಕೆ ನಿಂತ್ಕೊಂಡವ ಸರ್, ಇಳುವರಿ ಅನ್ನ ಬೇಸ ಬರೋಕೆ ನಿಂತ್ಕೊಂಡವು ಈಗ ನಮಗೆ ಸದ್ಯಕ್ಕಂದ್ರೆ ಈಗ ಏನು ಕಿರಿಕಿರಿ ಅನ್ನ ಇಲ್ದಂಗೆ ಇದಾದವು ಸರ್. ಸಂಗಯ್ಯ ಮಲಪರೆ, ಈಗಾಗಲೇ ಸಾಕಷ್ಟು ವರ್ಷಗಳಿಂದ ತಾವು ಅನುಭವವನ್ನು ಪಡೆದುಕೊಂಡಿದ್ದೀರಿ ಮೆಕ್ಕೆಜೋಳ ಬೆಳೆಯೋದ್ರಲ್ಲಿ, ಭತ್ತವನ್ನು ಬೆಳೆಯೋದ್ರಲ್ಲಿ, ಮೆಣಸಿನ ಬೆಳೆಯನ್ನು ಬೆಳೆಯೋದ್ರಲ್ಲಿ. ಆ ಎಲ್ಲ ಬೆಳೆಗಳು ತಮ್ಮ ಬದುಕಿಗೆ ಒಂದಷ್ಟು ಪೂರಕವಾಗಿ ತಮ್ಮ ಬದುಕನ್ನು ಕಟ್ಟಿಕೊಳ್ಳೋಕ್ಕೆ ಸಹಾಯಕವಾಗಿವೆ. ಇದುವರೆಗೆ ತಾವು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಎಲ್ಲ ರೈತರೊಂದಿಗೆ ತಮ್ಮ ಕೃಷಿ ಜೀವನದ ಅನುಭವದ ನುಡಿಗಳನ್ನು ಹಂಚಿಕೊಂಡಿದ್ದೀರಿ. ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರ. ಇದುವರೆಗೆ ಮೆಕ್ಕೆಜೋಳದ ಬೇಸಾಯ ಅನುಭವ ಶ್ರೀ ಸಂಗಯ್ಯ ಮಲ್ಲಪ್ಪ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಬಿ ಪ್ರಸಾದ್. ನೋಡಪ್ಪ, ನಿನ್ ಮಗಳು ಕಫ ಪರೀಕ್ಷೆಯಲ್ಲಿ ಟಿವಿ ಇದೆ ಅಂತ ಬಂದಿದೆ. ಅಯ್ಯೋ ದೇವ್ರೇ, ಯಾವ ಜನ್ಮದ ಪಾಪನೋ ಏನೋ, ಇನ್ನೇನ್ ಗತಿ ಡಾಕ್ಟ್ರೇ? ಹ್ಮ್, ಈ ಜನ್ಮದಲ್ಲೇ ಬೇರೆಯವರಿಂದ ಗಾಳಿ ಮೂಲಕ ಬಂದಿದೆ. ಯೋಚನೆ ಮಾಡ್ಬೇಡಿಪ್ಪ, ನಾವು ಕೊಡೋ ಔಷಧಿ 6 ತಿಂಗಳು ತಪ್ಪದೆ ತಗೊಂಡ್ರೆ ಸಂಪೂರ್ಣ ಗುಣವಾಗ್ತಾಳೆ. ನನ್ನ ಹಾಗೆ ನಿಮ್ ಮಗಳು ಓದಿ ಡಾಕ್ಟರ್ ಆಗೋದು. ಹಂಗಾದ್ರೆ ನಾನೇ ಜವಾಬ್ದಾರಿ ತಗೊಂಡು ದಿನ ಮಾತ್ರೆ ಕೊಡಿಸ್ತೀನಿ. ಟಿಬಿ ರೋಗ ವಾಸಿ ಆದ್ರೆ ಸಾಕಪ್ಪ. ಟಿಬಿ ಶಾಪಗ್ರಸ್ತ ರೋಗವಲ್ಲ, ಕ್ರಮಬದ್ಧ ದಿನನಿತ್ಯ ಚಿಕಿತ್ಸೆಯಿಂದ ಟಿಬಿ ಸಂಪೂರ್ಣ ಗುಣವಾಗುತ್ತದೆ. ಟಿಬಿ ಮುಕ್ತ ಕರ್ನಾಟಕ ಕಟ್ಟಲು ಬನ್ನಿ, ಕೈ ಜೋಡಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಅಮ್ಮ ಯಾವಾಗ ಬರುತ್ತೆ? ಈಗಲೇ ಬರುತ್ತೆ. ಅಯ್ಯೋ ಹೇಳಮ್ಮ, ಯಾವಾಗ ಬರುತ್ತೆ? ಹೇಳಿದ್ನಲ್ಲ ಈಗಲೇ ಬರುತ್ತೆ ಅಂತ. ನೋಡು ಬಂತು ಬಾವಿ. ಅಯ್ಯೋ ಬಾವಿ ಅಲ್ಲ ಅಮ್ಮ, ನಮ್ಮ ಮನೆ ನಲ್ಲಿ ನೀರ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದೀನಿ. ನಲ್ಲಿ ನೀರ? ಅಯ್ಯೋ ಪುಟ್ಟಿ, ಆದಷ್ಟು ಬೇಗ ಬಂದ್ಬಿಡುತ್ತೆ. ಜಲಜೀವನ ಮಿಷನ್ ಬಂದಾಗಿದೆ. ನಾವು 1 ಹೆಜ್ಜೆ ಮುಂದೆ ಇಟ್ರೆ ಸಾಕು, ಸರ್ಕಾರ 10 ಹೆಜ್ಜೆ ಮುಂದೆ ಇಡುತ್ತೆ. ನಿಮ್ ಬಾಯಿಗೆ ತುಪ್ಪ ಸಕ್ಕರೆ ಹಾಕ್ಬೇಕು. ತುಪ್ಪ ಸಕ್ಕರೆ ಅಲ್ಲ ಅಮ್ಮ, ಸ್ವಚ್ಛ ಜಲ. 2024 ಒಳಗೆ ದೇಶದ 19 ಕೋಟಿ ಮನೆಗಳಿಗೆ ತಲುಪಲಿದೆ ಕುಡಿಯುವ ಶುದ್ಧ ನೀರು. ಇನ್ನಾಗಲಿದೆ ಹರ್ ಘರ್ ಜನ್, ಜಲ್ ಜೀವನ್ ಮಿಷನ್, ಜಲಶಕ್ತಿ ಸಚಿವಾಲಯ, ಭಾರತ ಸರ್ಕಾರ. ನಮಸ್ಕಾರ, ನಾನು ನಿಮ್ ಪ್ರೇಮಾ ಮಾತಾಡ್ತಾ ಇದ್ದೀನಿ. ನಾನು ಗಾಯಕಿ ಬಿ ಆರ್ ಛಾಯಾ. ನಾನು ನಿಮ್ಮ ಸುಧಾಮೂರ್ತಿ. ನಾನು ಬಿ ಜಯಶ್ರೀ. ನಾನು ಸ್ನೇಹಲ್ ಆರ್, ಐಎಎಸ್. ಇವರೆಲ್ಲ ಅಸಾಧ್ಯವನ್ನು ಸಾಧ್ಯ ಮಾಡಿದ ಸರ್ವಶ್ರೇಷ್ಠ ಸಾಧಕಿಯರು. ನಿಮ್ಮ ಮನೆ ಬೆಳಗಲು ಬರುತ್ತಿರುವ ನಂದಾದೀಪವನ್ನು ಹೆಣ್ಣೆಂದು ಆರಿಸದಿರಿ. ಹೆಣ್ಣು ಮಕ್ಕಳನ್ನು ಉಳಿಸಿ, ಹೆಣ್ಣು ಮಕ್ಕಳನ್ನು ಓದಿಸಿ. ಭ್ರೂಣಲಿಂಗ ಪತ್ತೆ ಮಾಡುವವರಿಗೂ ಒತ್ತಾಯಿಸುವವರಿಗೂ ಜೈಲು ಶಿಕ್ಷೆ ಜೊತೆಗೆ ದಂಡ ವಿಧಿಸಲಾಗುತ್ತದೆ. ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಸೌಲಭ್ಯ ಇರುವ ಪ್ರಯೋಗಾಲಯಗಳ ನೋಂದಣಿ ಕಡ್ಡಾಯ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.